ಇದು ತೊಂದರೆ ಕಾಣುವಂತದ್ದು. ಹಾಗಾಗಿ ಡಯಾಬಿಟಿಸ್ಗೆ ದಾರಿ ಮಾಡಿಕೊಡ್ತದೆ. ಇನ್ನೊಂದಂದ್ರೆ ಬಂಜೆತನಕ್ಕೂ ಕೂಡ ಇದು ಕಾರಣ ಆಗ್ಬಹುದು. ಯಾಕಂದ್ರೆ ಪಿ ಸಿ ಓಡಿ ಬರುವಾಗ ನಾನಾಗ ಹೇಳಿದಾಗೆ ಓವ್ಯುಲೇಷನ್ ಆಗುದಿಲ್ಲ, ಅಂಡಾಣು ಬಿಡುಗಡೆ ಆಗುದಿಲ್ಲ, ಬಿಡುಗಡೆ ಆಗೋ ಬದಲು ಅದು ನೀರ್ಗುಳ್ಳೆಯಾಗಿ ಮಾರ್ಪಡೋದು. ಇದು ಸಂತಾನ ಹೇಳಿದ್ರೆ ಗರ್ಭಧಾರಣೆ ಆಗ್ಬೇಕಾದ್ರೆ ಅಂಡಾಣು ಬಿಡುಗಡೆ ಆಗ್ಲೇಬೇಕು. ಅತಿ ಕೆಲವು ಬಾರಿ ಮಾತ್ರ ಅಂಡಾಣು ಬಿಡುಗಡೆ ಆಗ್ಬಹುದು. ಹಾಗಾಗಿ ಸಂತಾನಹೀನತೆಯು ಕೂಡ ಇದರಿಂದ ಒಂದು ಸಮಸ್ಯೆಯಾಗಿ ಕಾಡ್ಬಹುದು. ಅದೇ ರೀತಿ ರಕ್ತನಾಳದ ಪೆಡಸುತನ ಬರುವಂತದ್ದು ಇದ್ರೆ, ಮತ್ತೆ ರಕ್ತದೊತ್ತಡ ಜಾಸ್ತಿ ಆಗುದು, ಇದರಿಂದಾಗಿ ಹೃದ್ರೋಗ ಜಾಸ್ತಿ ಆಗುದು, ಇದು ಕೂಡ ಒಂದು ಪಿ ಸಿ ಓಡಿಯ ಒಂದು ಸಮಸ್ಯೆ ಮುಂದೆ ಬರುವಂತಹ ಚಾನ್ಸಸ್ ಇದೆ. ಅಂದ್ರೆ ಈಗ ಯುವತಿಯರಲ್ಲಿ ಮಾತ್ರ ಕಂಡು ಬರುವಂತಹದ್ದು ಅಥವಾ ಮದುವೆ ಆದ ನಂತರ ಮಹಿಳೆಯರಲ್ಲೂ ಕೂಡ ಪಿ ಸಿ ಓಡಿನ ಸಮಸ್ಯೆ ಬರ್ತದೆ? ಹಾ, ಇದು ಇದು ತುಂಬಾ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ಈ ಪಿ ಸಿ ಓಡಿ ಬರುವಂತದ್ದು ಚೈಲ್ಡ್ ಬ್ಯಾರಿಂಗ್ ಏಜ್ ಅಂತ ಹೇಳಿದ್ರೆ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ, ಅಂದ್ರೆ ಸಾಧಾರಣ ಒಂದು 18-35 ವರ್ಷ. ಹಾ, ಸಾಧಾರಣ ಮುಟ್ಟು ನಿಲ್ಲುವವರಿಗೆ ಅಂತ ಹೇಳೋದಕ್ಕಿಂತ ಸಾಧಾರಣ 35 ವರ್ಷದವರೆಗೆ ಜಾಸ್ತಿ ಕಾಣೋದು, ತುಂಬಾ ಹೆಚ್ಚಿಗೆ ಕಾಣುವಂತದ್ದು. ಅಷ್ಟಾಗುವಾಗ ಕೆಲವರಿಗೆ ಮದುವೆಯಾಗಿ ಫಸ್ಟ್ ಮಗು ಸುಲಭದಲ್ಲಿ ಆಗ್ಬಹುದು, ಸೆಕೆಂಡ್ ಮಗು ಆಗುವ ಟೈಮ್ ಅಲ್ಲಿ ಅವರಿಗೆ ಯಾವುದೇ ಈಗ ಮೊದಲು ಹೇಳದಂತ ಯಾವ್ದಾರ ಕಾರಣದಿಂದ ಪಿ ಸಿ ಓಡಿ ಸಮಸ್ಯೆ ಬಂದಿದ್ರೆ ಅವರಿಗೆ ಎರಡನೇ ಮಗು ಆಗ್ಲಿಕ್ಕೆ ಕಷ್ಟ ಆಗ್ಬಹುದು, ಈ ಒಂದು ಓವ್ಯುಲೇಷನ್ ಪ್ರಕ್ರಿಯೆ ಸರಿಯಾಗಿ ನಡೆಯದ್ದೆ. ಹಾಗಾಗಿ ಮದುವೆ ಆದ ಮಹಿಳೆಯರಲ್ಲಿಯೂ ಕೂಡ ಈ ಎರಡನೇ ಮಗು ಆಗ್ಲಿಕ್ಕೆ ಕಷ್ಟ ಆಗುದು, ಆಗ್ಲೇ ಅವರಿಗೆ ಪಿ ಸಿ ಓಡಿ ಇದೆ ಅಂತೇಳಿ ಸ್ಕ್ಯಾನಿಂಗ್ ನ ಮೂಲಕ ಕೂಡ ಗೊತ್ತಾಗ್ತದೆ. ಈ ಒಂದು ನೀರ್ ಗುಳ್ಳೆ ಕಾಣ್ತದೆ ಸ್ಕ್ಯಾನಿಂಗ್ ನ ಮೂಲಕ ನೋಡುವಾಗ. ಅಂದ್ರೆ ಈಗ ಈ ಪಿ ಸಿ ಓಡಿಗೆ ಒಂದು ಸರಿಯಾದ ಚಿಕಿತ್ಸೆಯನ್ನ ನಾವು ತೆಗೆದುಕೊಳ್ಳದೆ ಹೋದ್ರೆ ಬೇರೆ ಕಾಂಪ್ಲಿಕೇಶನ್ಸ್ ಅಥವಾ ಸಮಸ್ಯೆಗಳು ಉದ್ಭವ ಆಗಬಹುದಾ? ನಾನಾಗ ಹೇಳಿದಾಗೆ ಸಮಸ್ಯೆ ಅಂತ ಬರುವಂತಹದ್ದು ಇದುವೆ. ಯಾವ್ದಂದ್ರೆ ಒಂದು ಶರೀರದ ತೂಕ ಹೆಚ್ಚಾಗ್ತಾ ಹೋಗ್ತದೆ, ಅದರ ಜೊತೆಯಲ್ಲಿ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುದಿಲ್ಲ. ನಾವು ಅದಕ್ಕೆ ಬೇಕಾದಂತಹ ಬೇರೆ ಯಾವುದೇ ಜಾಗ್ರತೆ ಮಾಡಲಿಲ್ಲ, ನಮ್ಮ ಜೀವನ ಶೈಲಿಯೂ ಬದಲಾವಣೆ ಮಾಡಲಿಲ್ಲ, ಇದಕ್ಕೆ ಬೇಕಾದ ಚಿಕಿತ್ಸೆಯೂ ಪಡೀಲಿಲ್ಲ ಅಂದ್ರೆ ಹೃದ್ರೋಗ ಅಥವಾ ಹೃದಯಾಘಾತ ಆಗುವ ಸಂಭವ ಕೂಡ ಜಾಸ್ತಿ ಆಗ್ತದೆ, ಬಿ ಪಿ ಕೂಡ ಏರ್ತಾ ಹೋಗ್ಬೋದು, ಅಥವಾ ಈ ಮುಂದಿನ ಸಂತಾನ ಇದಕ್ಕೂ ಕೂಡ ಸಮಸ್ಯೆ ಆಗ್ಬೋದು. ಬೊಜ್ಜು, ಶರೀರ ಬೊಜ್ಜು ಜಾಸ್ತಿ ಆದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಕಾಲು ಗಂಟುಗಳ ನೋವು ಬರುವುದು, ಹರ್ನಿಯ ಬರುವಂತಹದ್ದು, ರಕ್ತನಾಳಗಳ ಊತ ಹೇಳಿದ್ರೆ ವೆರಿಕೋಸಿಟಿ, ಹೀಗಿರುವ ಇನ್ನಿತರ ಸಬ್ ಬೇರೆ ಇನ್ನಿತರ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗ್ಬೋದು. ಜೀವನ ಶೈಲಿ ಇದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಅಂತ ನೀವು ಪ್ರಸ್ತಾಪ ಮಾಡಿದ್ರಿ. ಬಹುಶಃ ಈ ಕೋವಿಡ್ ಲಾಕ್ಡೌನ್ಗಳಾಗ್ಬಹುದು ಅಥವಾ ಕೋವಿಡ್ನ ಹಿನ್ನೆಲೆಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅದು ಮನೆಯಿಂದಲೇ ಕೆಲಸ ಮಾಡುವಂಥದ್ದು, ವರ್ಕ್ ಫ್ರಮ್ ಹೋಮ್ ಇರಬಹುದು ಅಥವಾ ಆನ್ಲೈನ್ ಕ್ಲಾಸ್ಗಳಾಗಬಹುದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಪಿ ಸಿ ಓಡಿಯ ಸಮಸ್ಯೆ ಆಗ್ಬಹುದು ಅಥವಾ ಈ ಮುಟ್ಟಿನ ಒಂದು ಸಮಸ್ಯೆಗಳಾಗ್ಬಹುದು ಹೆಚ್ಚಾಗಿದೆಯಾ ಹೇಗೆ ಅಂತ? ಖಂಡಿತವಾಗಿ, ಆಕ್ಚುಲಿ ಇತ್ತೀಚಿನ ದಿನ ಹೇಳಿದ್ರೆ 10 ವರ್ಷದಿಂದೀಚೆ ಮೊದಲೇ ಈ ಪಿ ಸಿ ಓಡಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಈಗ ಎಲ್ಲರೂ ಕೂಡ ಈ ಫಾಸ್ಟ್ ಫುಡ್, ಪಾಶ್ಚಾತ್ಯ ಆಹಾರ ಶೈಲಿಗೆ ಹೋಗ್ತಾ ಇರುವ ಕಾರಣ ಈಗಂತೂ ಈ ಕೋವಿಡ್ನ ಸಮಸ್ಯೆಯಲ್ಲಿ ಈ ಒಂದು ಲಾಕ್ಡೌನ್ ಈ ಟೈಮಲ್ಲಿ ಹೆಚ್ಚಿನವರು ಮನೆಯಲ್ಲೇ ಲಾಕಪ್ ಆಗಿ ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ತಿನ್ನೋದೊಂದು ಚಟ ಆಗಿ ಬೆಳೆದು ಬಿಟ್ಟಿದೆ. ಹೇಳಿದ್ರೆ ಇಂಥ ಯಾವುದು ಬಾಯಿ ರುಚಿಗೆ ಬಾಯಿ ಚಪಲಕ್ಕೆ ಬೇಕಾಗುವಂತ ಇಂಥ ಜಂಕ್ ಫುಡ್ಗಳೇ ಜಾಸ್ತಿಯಾಗಿ ಹೆಚ್ಚಿನವರಲ್ಲಿ, ಈ ಮಹಿಳೆಯರಲ್ಲಿ ಪಿ ಸಿ ಓಡಿ ಬಂದವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಕೂಡ ಸರಿಯಾಗಿ ಸಮೀಕ್ಷೆ ಮಾಡಿದ್ರೆ ಒಂದು 2-5 ಕೆಜಿ, 10 ಕೆಜಿ, 15 ಕೆಜಿ ಅಷ್ಟು ಶರೀರ ತೂಕ ಹೆಚ್ಚಿನವರಿಗೆ ಜಾಸ್ತಿಯಾಗಿದೆ. ಹೀಗಾಗಿ ಇದರಿಂದಾಗಿ ಮುಂದೆ ಒಂದೊಂದಾಗಿ ಒಂದು ಆರೋಗ್ಯದ ಸಮಸ್ಯೆಗಳು ಕಾಣುವಂತ ಸಾಧ್ಯತೆಯೂ ಹೆಚ್ಚು. ಅದೇ ರೀತಿ ಪಿ ಸಿ ಓಡಿಯ ಸಾಧ್ಯತೆ ಅಂತೂ ತುಂಬಾ ಹೆಚ್ಚಾಗಿದೆ. ನಾವು ಕ್ಲಿನಿಕ್ನಲ್ಲೇ ಗಮನಿಸಿದ್ದೇವೆ. ಇತ್ತೀಚೆಗಂತೂ ಸಾಧಾರಣ ಒಂದು 30-50% ಹುಡುಗಿಯರಲ್ಲಿ ಇರುವಂತಹ ಮುಖ್ಯ ಸಮಸ್ಯೆ ಪಿ ಸಿ ಓಡಿ ಆಗಿದೆ. ಅಂದ್ರೆ ದೇಹದ ತೂಕಕ್ಕೂ ಈ ಒಂದು ಪಿ ಸಿ ಓಡಿ ಸಮಸ್ಯೆಗೂ ನೇರವಾದ ಸಂಬಂಧ ಇದೆಯಾ? ಖಂಡಿತವಾಗಿ. ಯಾಕಂದ್ರೆ ಏನಂದ್ರೆ ಈಗ ಮದುವೆ ಆಗದೆ ಹುಚ್ಚು ಬಿಡುದಿಲ್ಲ, ಹುಚ್ಚು ಬಿಡದೆ ಮದುವೆ ಆಗುದಿಲ್ಲ ಹೇಳಿದ ಹಾಗೆ, ಶರೀರ ತೂಕ ಕಡಿಮೆ ಆಗದ್ದೆ ಪಿ ಸಿ ಓಡಿ ಗುಣ ಆಗುದಿಲ್ಲ, ಪಿ ಸಿ ಓಡಿಯ ಇದು ಕಡಿಮೆ ಆಗದ್ದೆ ಶರೀರ ತೂಕ ಕಮ್ಮಿ ಆಗುದಿಲ್ಲ. ಅಂದ್ರೆ ಅದೆರಡು ತುಂಬಾ ಮ್ಯೂಚುವಲ್ ಆಗಿ ಅಂಟ್ಕೊಂಡ್ಬಿಟ್ಟಿದೆ, ಅಂದ್ರೆ ನೇರ ಸಂಬಂಧ ಹೊಂದಿದೆ. ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಶರೀರ ತೂಕ ಕಮ್ಮಿ ಮಾಡ್ಲಿಕ್ಕೂ ಕೂಡ ಟಾರ್ಗೆಟ್ ಇಟ್ಕೊಳ್ಬೇಕು. ಹೇಳಿದ್ರೆ ಅವರ ಜೀವನ ಶೈಲಿಯ ಸುಧಾರಣೆ ಬದಲಾವಣೆ ಮಾಡಲೇಬೇಕು. ಅದರ ಜೊತೆಯಲ್ಲಿ ನಾವು ಈ ಒಂದು ಇದು ಪ್ರಕ್ರಿಯೆ, ನಮ್ಮ ಗರ್ಭಕೋಶದಲ್ಲಾಗುವಂತಹ ಪ್ರಕ್ರಿಯೆ, ಹಾರ್ಮೋನ್ ಪ್ರಕ್ರಿಯೆ ಇರ್ಬೋದು ಅಥವಾ ಅಂಡಾಣು ಬಿಡುಗಡೆ ಪ್ರಕ್ರಿಯೆ, ಅದು ಎಲ್ಲವೂ ಸಾಂಗವಾಗಿ ನಡೆಯುವಂತೆ ಚಿಕಿತ್ಸೆಯನ್ನು ಕೂಡ ಜೊತೆ ಜೊತೆಯಲ್ಲಿ ತಗೊಂಡು ಹೋಗಬೇಕಾಗ್ತದೆ. ಇದು ಹಾಗಾಗಿ ಟ್ರೀಟ್ಮೆಂಟ್ ಹೇಳುವಂಥದ್ದು ಇದಕ್ಕೆ ಸ್ವಲ್ಪ ಲಾಂಗ್ ಟರ್ಮ್ ಆಗಿ ಬರ್ತದೆ. ಈಗ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯ ಒಂದು ಏರುಪೇರಾಗಬಹುದು ಅಥವಾ ಒಂದು ಅನಿಶ್ಚಿತತೆ ಆಗ್ಬಹುದು, ಮತ್ತೆ ಉದ್ಯೋಗದಾತರಲ್ಲಿಯೂ ಕೂಡ ಅಂತ ಒಂದು ಸಮಸ್ಯೆಗಳಿರ್ಬೋದು, ಉದ್ಯೋಗ ಕಳ್ಕೊಳ್ಳುವಂತಹ ಒಂದು ಸಮಸ್ಯೆ ಆಗ್ಬಹುದು, ಈ ಮಾನಸಿಕ ಒತ್ತಡ ಮತ್ತು ಮಾನಸಿಕ ಖಿನ್ನತೆ ಇದು ಕೂಡ ಈ ಪಿ ಸಿ ಓಡಿ ಸಮಸ್ಯೆಗೆ ಕಾರಣ ಆಗ್ಬಹುದಾ? ಖಂಡಿತವಾಗಿ. ಯಾಕಂದ್ರೆ ಶರೀರಕ್ಕೂ ಮನಸ್ಸಿಗೂ ತುಂಬಾ ಒಂದು ನಂಟಿದೆ. ಯಾವುದೇ ರೀತಿಯಲ್ಲಿ

ಬಂದೆ ಕರೆದು ಮುದ್ದಿಸುತ್ತ ಊರ್ವಿಳೆ ಮಾಡವಿ ಬಾರೆಂದೆ ಕರೆದು ಹೇಳಿದನೆ ಶತಕೀರ್ತಿಗೆ ಬುದ್ಧಿಯನು ಭಾವ ಮೈದುನ ಅತ್ತೆ ಮಾವನ ಸೇವೆಯ ಸದ್ಭಾವದಲ್ಲಿ ಮಾಡು ಯನೂತಿದ್ದ ಅತಿಥಿಗಳನು ದೋಷಿಸದೆ ದುಃಖದ ವಾರ ನಿಂದಿಸದೆ ದುಃಖದ ವಾರ ನಿಂದಿಸದೆ ಕರ್ತೃಪತಿಯ ಆಜ್ಞೆಗೆ ಎಣೆ ಇಲ್ಲದೆ ಹೆತ್ತವರಿಗೆ ಅಪಕೀರ್ತಿಯ ತರದೆ ಭಾವ ಮೈದುನ ಅತ್ತೆ ಮಾವನ ಸೇವೆಯ ಸದ್ಭಾವದಲ್ಲಿ ಮಾಡು ಯನೂತಿದ್ದ.